ಪ್ರಸಾರ ರಾತ್ರಿ 7:35. ಹಲೋ ಕೃಷಿರಂಗ ಕೇಳುಗರೆ, ಜುಲೈ 9 ಸಾಯಂಕಾಲ 6:50 ಹಲವು ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರ ಕಾರ್ಯಕ್ರಮದ ವಿಷಯ ಜಾನುವಾರುಗಳಲ್ಲಿ ಲಸಿಕಾ ಕಾರ್ಯಕ್ರಮ. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಲಿದ್ದಾರೆ ಬೆಂಗಳೂರಿನ ಪಶುಸಂಗೋಪನಾ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ್ ಪಾಳೆಗಾರ್ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4 7 7 2237 4 8 8. ಕೇಳಿ, ಜುಲೈ 9 ಸಾಯಂಕಾಲ 6:50 ರಾಜ್ಯವ್ಯಾಪಿ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ವೇಳೆ 6:51. ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ ವಾಣಿ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ನೀವು ಕೇಳಲಿದ್ದೀರಿ, ಶೇಂಗಾ ಮತ್ತು ಮೆಣಸಿನಕಾಯಿಯಲ್ಲಿ ಹಫ್ರಟಾಕ್ಸಿನ್ ಕಲಬರಕೆ ಮತ್ತು ಅದರ ದುಷ್ಪರಿಣಾಮಗಳು ನಿರ್ವಹಣೆ ಕುರಿತು ಡಾಕ್ಟರ್ ಅಜಿತ್ ಕುಮಾರ್ ಅವರ ಜೊತೆ ಸಂದರ್ಶನ, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಮೊದಲಿಗೆ ಕೇಳಿ, ಶೇಂಗಾ ಮತ್ತು ಮೆಣಸಿನಕಾಯಿಯಲ್ಲಿ ಆಫ್ರೋಟಾಕ್ಸಿನ್ ಕಲಬರಿಕೆ ಮತ್ತು ಅದರ ದುಷ್ಪರಿಣಾಮಗಳು ಹಾಗೂ ನಿರ್ವಹಣೆ ಕುರಿತು ಡಾಕ್ಟರ್ ಅಜಿತ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮೆಣಸಿನಕಾಯಿ ಹಾಗೂ ಶೇಂಗಾದಲ್ಲಿ ಅಫ್ಲಾಟಾಕ್ಸಿನ್ ಕಲಬೆರಕೆ ಅಂತೇಳಿ ನಾವೆಲ್ಲ ಮಾತಾಡ್ತಿರ್ತೀವಿ. ಅಂದರೆ ಶೇಂಗಾ ತಿಂದಾಗ ಕೆಲವೊಮ್ಮೆ ಕಹಿ ಕಾಳುಗಳನ್ನು ನಾವು ಗಮನಿಸ್ಬೋದು. ಮೆಣಸಿನಕಾಯಿಯನ್ನು ಕಟ್ ಮಾಡಿ ನೋಡಿದಾಗ ಅದರಲ್ಲಿ ಒಂಥರ ಹಸಿರು ಪದಾರ್ಥವನ್ನು ನಾವು ನೋಡ್ಬೋದು ಒಣ ಮೆಣಸಿನಕಾಯಿಗಳಲ್ಲಿ. ಈ ಒಂದು ಮೆಣಸಿನಕಾಯಿ ಶೇಂಗಾದಲ್ಲಿ ಅಫ್ಲೋಟಾಕ್ಸಿನ್ ಯಾವ ರೀತಿ ಬರುತ್ತೆ, ಇದು ಕಾರಣಗಳೇನು, ಮತ್ತು ಇದು ಯಾವ ರೀತಿ ನಮ್ಮ ಆರೋಗ್ಯದ ಮೇಲೆ ಹಾನಿ ಮಾಡುತ್ತೆ, ಇದರ ಒಂದು ನಿರ್ವಹಣೆ ಅಥವಾ ನಿವಾರಣೆಯನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಸ್ಯರೋಗ ಶಾಸ್ತ್ರದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಅಜಿತ್ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಅಜಿತ್ ಕುಮಾರ್ ಅವರು. ನಮಸ್ಕಾರ ಸರ್. ಹೇಳಿ, ಸಾಕಷ್ಟು ಈ ಅಫ್ಲೋಟಾಕ್ಸಿನ್ ಬಗ್ಗೆ ಅಲ್ಲಲ್ಲಿ ಸಾಕಷ್ಟು ಸುದ್ದಿ ನಾವು ಕೇಳ್ತಾ ಇರ್ತೀವಿ, ಏನಿದು ಅಫ್ಲೋಟಾಕ್ಸಿನ್ ಕಲಬೆರಕೆ ಅಂದ್ರೆ? ರೈತ ಬಾಂಧವರಿಗೆಲ್ಲ ನಮಸ್ತೆ. ಇದೊಂದು ಅಫ್ಲೋಟಾಕ್ಸಿನ್ ಅನ್ನೋ ಪದ ನಮ್ಮಲ್ಲಿ ಬಳಕೆಯಲ್ಲಿ ಇಲ್ಲ. ಇದ್ರೂ ಸಹ ಇದನ್ನ ನಾವು ಸಾಮಾನ್ಯವಾಗಿ ಎಲ್ಲರೂ ಸಹ ಇದನ್ನ ನಾವು ನಮ್ಮ ಪ್ರತಿನಿತ್ಯ ದಿನಗಳಲ್ಲಿ ನಾವು ಶೇಂಗಾನ ಸೇವಿಸಿದಾಗ ನಾವು ಇದನ್ನ ರುಚಿಯನ್ನು ನೋಡ್ತಾ ಇರ್ತೀವಿ. ಈ ಅಫ್ಲೋಟಾಕ್ಸಿನ್ ನಾವು ಸಾಮಾನ್ಯವಾಗಿ ಮೈಕೋಟಾಕ್ಸಿನ್ ಅಂತಾನು ಸಹ ಕರಿತೀವಿ. ಮೈಕೋಟಾಕ್ಸಿನ್ ಅಂತಾನು ಸಹ ಕರಿತೀವಿ. ಅಂದ್ರೆ ಏನಪ್ಪಾ ಅಂದ್ರೆ ಮೈಕೋಟಾಕ್ಸಿನ್ ಮೈಕೋ ಅಂದ್ರೆ ಶಿಲೀಂಧ್ರದಿಂದ ಉತ್ಪತ್ತಿಯಾಗುವಂತಹ ವಿಷಕಾರಿ ವಸ್ತುಗಳಿಗೆ ನಾವು ಮೈಕೋಟಾಕ್ಸಿನ್ ಅಂತೀವಿ. ಅದರಲ್ಲಿ ಮುಖ್ಯವಾದದ್ದು ಅಫ್ಲಾಟಾಕ್ಸಿನ್. ಅಫ್ಲಾಟಾಕ್ಸಿನ್ ಅಥವಾ ಮೈಕೋಟಾಕ್ಸಿನ್ ಅಂದ್ರೆ ಏನಪ್ಪಾ ಅಂದ್ರೆ ಸಸ್ಯಗಳಲ್ಲಿ ರೋಗವನ್ನು ಉಂಟು ಮಾಡುವಂತಹ ಕೆಲವೊಂದು ಶಿಲೀಂಧ್ರಗಳಾಗ್ಬೋದು ಅಥವಾ ದುಂಡಾಣುಗಳಾಗ್ಬೋದು, ತಾವು ಸೋಂಕನ್ನು ಉಂಟು ಮಾಡುವಂತಹ ಸಂದರ್ಭದಲ್ಲಿ ತಮ್ಮ ಪಚನ ಕ್ರಿಯೆಯಿಂದ ಕೆಲವೊಂದು ವಿಷಕಾರಿ ವಸ್ತುಗಳನ್ನ ಉತ್ಪಾದನೆ ಮಾಡ್ತವೆ. ಈ ವಿಷಕಾರಿ ವಸ್ತುಗಳು ಸಸ್ಯಗಳಿಗೆ ಸೋಂಕು ಉಂಟು ಮಾಡುವುದರಲ್ಲಿ ರೋಗಾಣುಗಳಿಗೆ ಸಹಾಯ ಮಾಡ್ತವೆ. ಇಂಥ ವಿಷಕಾರಿ ವಸ್ತುಗಳನ್ನ ನಾವು ಸಾಮಾನ್ಯವಾಗಿ ಟಾಕ್ಸಿನ್ ಅಂತ ಕರಿತೀವಿ. ಉದಾಹರಣೆಗೆ ಸೊರಗು ರೋಗವನ್ನು ಉಂಟು ಮಾಡುವಂತಹ ಫಿಸೇರಿಯಂ ಏನೋ ಶಿಲೀಂಧ್ರ ಇರ್ಬೋದು, ಫಿಸೇರಿಕ್ ಆಸಿಡ್ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ರೀತಿ ಭತ್ತದಲ್ಲಿ ಬೆಂಕಿ ರೋಗವನ್ನು ಉಂಟು ಮಾಡುವಂತಹ ಪೈರಿಕ್ಯುಲೇರಿಯಾ, ಅದು ಪೈರಿಕ್ಯುಲೇರಿಯಾ ಎಂಬ ವಿಷವಸ್ತುವನ್ನ ಉತ್ಪತ್ತಿ ಮಾಡುತ್ತೆ. ಅದೇ ರೀತಿ ಸಾಮಾನ್ಯವಾಗಿ ತರಕಾರಿ ಬೆಳೆಗಳಲ್ಲಿ ಕೊಳೆ ರೋಗ ಬರುತ್ತಲ್ಲ, ಅದನ್ನ ಉಂಟು ಮಾಡುವಂತಹ ಹೆರ್ವಿನಿಯಾ ಸಹ ಅಮೈಲೋವರಿನ್ ಅನ್ನೋ ವಿಷ ಪದಾರ್ಥವನ್ನ ಉತ್ಪತ್ತಿ ಮಾಡುತ್ತೆ. ಇವು ಸೋಂಕು ಜಾಸ್ತಿ ಆಗಕ್ಕೆ ಸಹಾಯ ಮಾಡ್ತವೆ ರೋಗಾಣಿಗೆ. ಇನ್ ನಂತರ ನಾವು ಮೈಕೋಟಾಕ್ಸಿನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಈ ವಿಷಕಾರಿ ವಸ್ತುಗಳು ಶಿಲೀಂಧ್ರದಿಂದ ಉತ್ಪತ್ತಿಯಾಗಿ ಸೋಂಕಿನಲ್ಲಿ ಅದಕ್ಕೆ ಸಹಾಯ ಮಾಡುವುದಲ್ಲದೇನೆ ವಿಷಕಾರಿ ವಸ್ತುಗಳು ಮನುಷ್ಯನ ಹಾಗೂ ಪ್ರಾಣಿ ಸಾಕು ಪ್ರಾಣಿಗಳ ಆರೋಗ್ಯದ ಮೇಲೂ ಸಹ ದುಷ್ಪರಿಣಾಮವನ್ನ ಬೀರ್ತವೆ. ಅಂತಹ ವಿಷಕಾರಿ ವಸ್ತುಗಳು ಶಿಲೀಂಧ್ರದಿಂದ ಉತ್ಪತ್ತಿ ಆಗುವಂತಹ ವಿಷಕಾರಿ ವಸ್ತುಗಳಿಗೆ ನಾವು ಮೈಕೋಟಾಕ್ಸಿನ್ ಅಂತ ಕರಿತೀವಿ ಸರ್. ಅದಕ್ಕೆ ಉದಾಹರಣೆ ನೋಡ್ತು ಅಂತಂದ್ರೆ ಈಗ ಶೇಂಗಾದಲ್ಲಿ ಮತ್ತೆ ಮೆಣಸಿನಕಾಯಿ ನಾವು ಒಂದ್ ಸ್ವಲ್ಪ ಕಾಳುಗಳ ಮೇಲೆ ಹಸಿರು ಹಸಿರು ಪದಾರ್ಥ ಒಂಥರ ಬೆಳೆದಿರೋದು ಕಾಣಿಸ್ತಾ ಇರುತ್ತೆ. ಅದನ್ನ ನಾವು ಆಸ್ಪರ್ ಜಿಲ್ಲಾ ಪ್ರೊಡ್ಯೂಸ್ ಆಗುವಂತ ಅಫ್ಲಾಟಾಕ್ಸಿನ್ ಅಂತ ಸಾಮಾನ್ಯವನ್ನ ಕರಿತೀವಿ ಸರ್. ಅದ್ರ ಜೊತೆಗೆ ಫಿಸೇರಿಯಂ ಒಟಿಸಲೈಡ್ಸ್ ಮತ್ತೆ ಫಿಸೇರಿಯಂ ಮೊನಿಲಿಫಾಮೆ ಅನ್ನೋ ಶಿಲೀಂಧ್ರನ್ನು ಸಹ ಈ ಮೈಕೋಟಾಕ್ಸಿನ್ ಉತ್ಪತ್ತಿ ಮಾಡ್ತಾವೆ ಸರ್. ಈಗ ಮೆಣಸಿನಕಾಯಿಗೆ ಬರೋಣ. ಮೆಣಸಿನಕಾಯಿಗೆ ಬಂದಾಗ ಈ ಅಫ್ಲಾಟಾಕ್ಸಿನ್ ಒಂದು ಕಲಬೆರಕೆ ಅದು ಅಥವಾ ಅಫ್ಲಾಟಾಕ್ಸಿನ್ ವಿಷಕಾರಿ ಅಂಶ ಹೇಗಿದು ಹೊಲದಲ್ಲಿನೇ ಅದು ಕಾಯಿದ್ದಾಗ ಪ್ರಾರಂಭ ಆಗತ್ತಂತೀರ ಅಥವಾ ನಾವು ಸ್ಟೋರೇಜ್ ಮಾಡುವ ಹೊತ್ತಿನಾಗ ಇದು ಪ್ರಾರಂಭ ಆಗತ್ತಂತೀರ ಹೇಗೆ ಸರ್? ಇದಕ್ಕಿಂತ ಮೊದಲೇ ನಾವು ಒಂದ್ ಸ್ವಲ್ಪ ಇದ್ರದ್ದು ಚರಿತ್ರೆ ನೋಡ್ತು ಅಂತಂದ್ರೆ ಈಗ ನಮ್ಮ ದೇಶದ ಹಸಿರು ಕ್ರಾಂತಿ ಆಗಿದ್ದು 1960ರಲ್ಲಿ. ಆ 60ರ ಸಂದರ್ಭದಲ್ಲಿ ಟರ್ಕಿ ದೇಶದಲ್ಲಿ ಕೆಲವೊಂದು ಕೋಳಿ ಹಾಗೂ ಜಾನುವಾರುಗಳ ಫೀಡ್ಸ್ ಗಳನ್ನ ದಕ್ಷಿಣ ಅಮೆರಿಕದಿಂದ ಆಮದು ಮಾಡ್ಕೊಂತಾರೆ. ಈ ಆಮದು ಮಾಡ್ಕೊಂಡಂತ ಶೇಂಗಾ ಕಾಳಿನ ಆಧಾರಿತ ಫೀಡ್ಸ್ ಅನ್ನ ತಿಂದಂತ ಸಾವಿರಾರು ಕೋಳಿಗಳು ಮತ್ತೆ ಅನೇಕ ಸಾಕು ಪ್ರಾಣಿಗಳು ಸಾವನ್ನಪ್ಪುತ್ತವೆ. ಇದರ ಕಾರಣವನ್ನು ಪರಿಶೀಲಿಸಿ ನೋಡಿದಾಗ ಏನು ಶೇಂಗಾಕಾಳ ಆಧಾರಿತ ಫೀಡ್ಸ್ ಇತ್ತು ಅದು ಆಸ್ಪಜಿಲಸ್ ಫ್ಲೇವರ್ಸ್ ಎಂಬ ಶಿಲೀಂಧ್ರದಿಂದ ಸೋಂಕುಗೆ ಒಳಪಟ್ಟಿತ್ತು. ಆದ್ರಿಂದ ಅವೆಲ್ಲ ಅಸುನಿಗ್ದು ಅಂತ ಆಹಾರ ಕಲಬೆರಕೆಯಿಂದ ಅಸುನಿಗ್ದು ಅಂತ ಮೊದಲನೇದಾಗಿ ಪ್ರೈಮರಿ ನಮಗೆ ವರದಿ ಸಿಗುತ್ತೆ. ನಂತರ ಅದನ್ನ ಇನ್ನೂ ಡೀಟೇಲ್ ಆಗಿ ಸ್ಟಡಿ ಮಾಡಿದಾಗ ಇನ್ವೆಸ್ಟಿಗೇಷನ್ ಮಾಡಿದಾಗ ಈ ಆಸ್ಪಜಿಲಸ್ ಫ್ಲೇವರ್ಸ್ ಎನ್ನುವಂತಹ ಶಿಲೀಂಧ್ರ ಸೋಂಕು ಉಂಟು ಮಾಡೋದ್ರ ಜೊತೆಗೆ ಒಂದು ವಿಷಕಾರಿ ವಸ್ತುವನ್ನು ಸಹ ಪ್ರೊಡ್ಯೂಸ್ ಮಾಡ್ತಾ ಇದೆ. ಅದು ಈ ಸೋಂಕಿನಲ್ಲಿ ಜಾಸ್ತಿ ಸಹಾಯ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತೆ. ಅದನ್ನ ನಾವು ಡಿಟೆಕ್ಷನ್ ಮಾಡಿದಾಗ ಅದು ಅಫ್ಲಾಟಾಕ್ಸಿನ್ ಎಂಬ ವಿಷಕಾರಿ ವಸ್ತು ಅದಕ್ಕೆ ಕಾರಣ ಅಂತ ಗೊತ್ತಾಗುತ್ತೆ ಸರ್. ಈಗ ನೀವ್ ಹೇಳ್ದಂಗೆ ಈ ವಿಷಕಾರಿ ವಸ್ತು ಯಾವ ರೀತಿ ಉತ್ಪಾದನೆ ಆಗತ್ತಪ್ಪ ಅಂತಂದ್ರೆ ಈ ಅಫ್ಲಾಟಾಕ್ಸಿನ್ ಎಂಬ ವಿಷಕಾರಿ ವಸ್ತು ಸಾಮಾನ್ಯವಾಗಿ ಪ್ರಪಂಚದಾದ್ಯಂತ ಶೇಂಗಾ ಮತ್ತು ಮೆಣಸಿನಕಾಯಿನಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದ್ರ ಜೊತೆಗೆ ಮುಸ್ಕಿನ್ ಜೋಳ ಮತ್ತೆ ದೊಣ್ಣೆ ಮೆಣಸಿನಕಾಯಿ ಅಂತ ಏನು ಕರಿತೀವಿ ಅದು ಮತ್ತೆ ಒಣಗಿದಂತ ಅಂಜೂರದ ಹಣ್ಣು ಮತ್ತೆ ಪಿಸ್ತಾ ಬಾದಾಮ್ ಮತ್ತೆ ಗೋಡಂಬಿ ಈ ಎಲ್ಲಾ ದವಸ ಧಾನ್ಯಗಳು ಸಹ ಸಾಮಾನ್ಯವಾಗಿ ಇದು ಕಲಬೆರಕೆಯನ್ನು ನಾವು ನೋಡ್ತಾ ಇರ್ತೀವಿ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನಾವು ಕೊಯ್ಲು ಪೂರ್ವ ಮತ್ತೆ ಕೊಯ್ಲೋತ್ತರ ಮಾಡುವಂತ ಕೆಲವೊಂದು ಚಟುವಟಿಕೆಗಳಲ್ಲಿ ಏನಾದರೂ ನಾವು ಸ್ವಲ್ಪ ಅಕ್ರಮ ಅಂದ್ರೆ ಕ್ರಮವಾಗಿರದಿದ್ದಲ್ಲಿ ಮಾಡದೆ ಹೋದಲ್ಲಿ ಈ ತರದ ಕಲಬೆರಕೆ ಜಾಸ್ತಿ ಆಗುವಂತಹ ಪ್ರಮೇಯ ಜಾಸ್ತಿ ಇರುತ್ತೆ. ಮತ್ತೆ ಈ ರೀತಿ ಉತ್ಪತ್ತಿಯಾದಂತ ಅಫ್ಲಾಟಾಕ್ಸಿನ್ ನಾವು ಅದರ ವಿಷವಸ್ತುವಿನ ಪ್ರಭಾವದ ಮೇರೆಗೆ ಅದು ಜೊತೆಗೆ ಯಾವ ಪ್ರಭೇದದ ಶಿಲೀಂಧ್ರದಿಂದ ಉತ್ಪತ್ತಿ ಆಗುತ್ತೆ ಅನ್ನೋದ್ರ ಮೇರೆಗೆ ನಾವು ಇದನ್ನ ಸುಮಾರು 4 ಗುಂಪುಗಳಾಗಿ ವಿಂಗಡಿಸ್ತಿದೀವಿ. ಅದೇನಪ್ಪಾ ಅಂತಂದ್ರೆ B1 ಮತ್ತೆ B2 ಹಾಗೂ G1 ಮತ್ತೆ G2 ಅಂತ 4 ಗುಂಪುಗಳಾಗಿ ನಾವು ವಿಂಗಡಿಸಿದೀವಿ. ಈ 4 ಗುಂಪುಗಳಲ್ಲಿ ಅಫ್ಲಾಟಾಕ್ಸಿನ್ B1 ಎಂಬ ಗುಂಪಿಗೆ ಸೇರಿದಂತ ವಿಷಕಾರಿ ವಸ್ತು ಅತ್ಯಂತ ಕಠಿಣವಾದಂತ ವಿಷವಸ್ತುವಾಗಿದ್ದು ಇದು ಮನುಷ್ಯನ ಹಾಗೂ ಪ್ರಾಣಿಗಳ ದೇಹದ ಮೇಲೆ ದುಷ್ಪರಿಣಾಮ ಬೀರುವಂತಹ ಪ್ರಭಾವ ಹೆಚ್ಚಾಗಿರುತ್ತೆ ಸರ್. ಈಗ ಮೆಣಸಿನಕಾಯಿಯಲ್ಲಿ ಇದನ್ನ ಹೇಗೆ ಮೇಲ್ಗಡೆ ನೋಡೋದ್ರ ಮುಖಾಂತರ ಗೊತ್ತ ಮಾಡ್ಕೋಬಹುದಾ ಅಂತ ಮೆಣಸಿನಕಾಯಿಗಳನ್ನ ಆರಿಸಿ ತೆಗೆದು ಅಫ್ಲಾಟಾಕ್ಸಿನ್ ಇದ್ದಂತ ಮೆಣಸಿನಕಾಯಿಗಳನ್ನ ಸಪರೇಟ್ ಆಗಿ ಮಾಡ್ಲಿಕ್ಕೆ ಸಾಧ್ಯತೆ ಆಗತ್ತಾ ಅಂತ ಹೇಗೆ? ಶೇಂಗಾದಲ್ಲೇ ಆಗ್ಲಿ ಮೆಣಸಿನಕಾಯಿನಲ್ಲೇ ಆಗ್ಲಿ ನಾವು ಬೆಳವಣಿಗೆ ನೋಡ್ತು ಅಂತಂದ್ರೆ ಆಸ್ಪರ್ಜಿಲಸ್ ಫ್ಲೇವರ್ಸ್ ಅಥವಾ ಆಸ್ಪರ್ಜಿಲಸ್ ಫ್ಯಾಸಿಟಿಕಸ್ ಎಂಬ ಶಿಲೀಂಧ್ರದ ಹಸಿರು ಕಣಗಳ ಬೆಳವಣಿಗೆನ ನಾವು ನೋಡಬಹುದು. ಈ ಹಸಿರು ಕಣದ ಬೆಳವಣಿಗೆ ಏನಪ್ಪಾ ಆಗುತ್ತೆ ಅಂತಂದ್ರೆ ಕೆಲವೊಂದು ಸಮಯ ಆದ್ಮೇಲೆ ಆ ಹಸಿರು ಬೆಳವಣಿಗೆ ಅಂದ್ರೆ ಅದು ಶಿಲೀಂಧ್ರದ ಬೆಳವಣಿಗೆ ಹೊರಟೋಗ್ಬಹುದು. ಆ ಶಿಲೀಂಧ್ರ ಬೆಳವಣಿಗೆ ಇಲ್ಲ ಅಂದ್ರೂ ಸಹ ಅಲ್ಲಿ ಅಫ್ಲಾಟಾಕ್ಸಿನ್ನ ಕಲಬೆರಕೆ ಇದ್ದೇ ಇರುತ್ತೆ. ಆದ್ರೆ ಮೆಣಸಿನಕಾಯಿನಲ್ಲಿ ಮಾತ್ರ ನೀವು ಎಲ್ಲಿ ತೊಟ್ಟೇನಿರುತ್ತೆ ಆ ತೊಟ್ಟು ಭಾಗದಲ್ಲಿ ನಮ್ಗೆ ಕಲಬೆರಕೆ ಅಥವಾ ಶಿಲೀಂಧ್ರದ ಸೋಂಕು ಜಾಸ್ತಿ ಕಾಣಿಸ್ತಾ ಇರುತ್ತೆ. ಅದನ್ನ ನಾವು ತೀಕ್ಷ್ಣವಾಗಿ ನೋಡದೆ ಆದಲ್ಲಿ ನಾವು ಅದನ್ನ ಕಂಡುಹಿಡಿಯಬಹುದು. ಬಟ್ ಆದರೂ ಸಹ ಈಗ ನಾವು ನೋಡಿದ ತಕ್ಷಣ ಅವನ್ನ ಪತ್ತೆ ಹಚ್ಚಿ ಅವನ್ನ ಸಪರೇಟ್ ಮಾಡಬೇಕು ಅಂದ್ರೆ ಬಾರಿ ಕಷ್ಟ ಆಗುತ್ತೆ. ಅಂತ ಸಂದರ್ಭದಲ್ಲಿ ಈ ಆಮದು ಮಾಡುವಾಗ ಮತ್ತೆ ರಫ್ತು ಮಾಡುವಾಗ ಏನ್ ಮಾಡ್ತೀವಪ್ಪ ಅಂತಂದ್ರೆ ಒಂದು ಎಲಿಸಾ ಅನ್ನೋ ಒಂದು ವಿಧಾನ ಇದೆ.

ಈಗ ಸ್ಟೋರೇಜ್ ಮಾಡಿ ಇಟ್ಟಾಗ ಏನಾದರೂ ಅದರ ಮೇಲೆ ನೀರು ಬಿತ್ತು, ಮಳೆ ನೀರು ಅಥವಾ ಎಲ್ಲ ಸೋರ್ತು, ಅದ್ರಾಗೂ ಆಗು ಸಾಧ್ಯತೆ ಇರುತ್ತೆ ಅಫ್ಲೋಟಾಕ್ಸಿನ್ ಜಾಸ್ತಿ. ಅಂದ್ರೆ ನಾವು ಇಲ್ಲಿ ಗಮನ ಹರಿಸಬೇಕಾಗಿದ್ದು ಅಂಶ ಏನಪ್ಪಾ ಅಂತಂದ್ರೆ ಅದೇನಾದ್ರೂ ಅದೊಂದು ಮೂಲ ಇದೆಯಾ. ಈಗ ನಾವೇನೀಗ ಶೇಖರಣೆ ಮಾಡ್ತಾ ಇದೀವಲ್ಲ ಶೇಂಗಾ ಅಥವಾ ಮೆಣಸಿನಕಾಯಿ, ಅಲ್ಲಿ ಆಲ್ರೆಡಿ ಆಸ್ಪಜಿಲಸ್ ಫ್ಲೇವರ್ಸ್ ನ ಸೋಂಕು ಒಂದು ಪ್ರಮಾಣ ಎರಡು ಪ್ರಮಾಣ ಇತ್ತು ಅಂತಂದ್ರೆ ನೀವ್ ಹೇಳ್ದಂಗೆ ನಾವು ಶೇಖರಣೆ ಮಾಡಿದಾಗ ಅಲ್ಲಿ ಜಾಸ್ತಿ ತೇವಾಂಶ ಇದ್ದಾಗಲಿ ಮತ್ತೆ ಗಾಳಿ ಆಟ ಆಡಲ್ಲ, ಅಲ್ಲಿ ಚೆನ್ನಾಗಿ ಉಷ್ಣಾಂಶವನ್ನ ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ, ಆ ರೀತಿ ಎಲ್ಲ ಆಯ್ತು ಅಂತಂದ್ರೆ ಗ್ಯಾರಂಟಿ ಅಲ್ಲ ಸಹ ನಾವು ಇದು ಸೋಂಕು ನಾವು ಕಾಣಬಹುದು ಮತ್ತೆ ಕಲಬೆರಕೆನೂ ಸಹ ಜಾಸ್ತಿ. ಈ ಒಂದು ನಾವು ಶೇಖರಣೆ ಮಾಡಿಟ್ಟಾಗ ಈ ಸೋಂಕು ಸ್ಪ್ರೆಡ್ ಆಗ್ಲಾರ್ದಂತ ಏನಾದರೂ ಒಂದು ಮುನ್ನೆಚ್ಚರಿಕೆ ಸ್ಪ್ರೆಡ್ ಆಗಬಾರ್ದು, ಇದೆ ಸೋಂಕು ಇದೆ ಸ್ವಲ್ಪ ಪ್ರಮಾಣದಲ್ಲಿದೆ ಅದು ಮುಂದೆ ಎಲ್ಲದಕ್ಕೂ ಸ್ಪ್ರೆಡ್ ಆಗಬಾರ್ದು, ಆ ರೀತಿ ಮಾಡ್ಲಿಕ್ಕೆ ಏನಾದರೂ ಉಪಚಾರಗಳು ಏನಾದ್ರು ಇದೆಯಾ? ಉಪಚಾರ ಅದ್ರ ಬಗ್ಗೆ ಸಂಶೋಧನೆ ಆಗಿದೆ ಸರ್. ಉಪಚಾರ ಅಂತಂದ್ರೆ ಕೆಲವೊಂದು ಶಿಲೀಂಧ್ರನಾಶಕಗಳನ್ನ ಉಪಯೋಗಿಸಿದೀವಿ, ಕೆಲವೊಂದು ಶಿಲೀಂಧ್ರನಾಶಕಗಳು ಉತ್ತಮವಾಗಿ ಅದನ್ನ ತಡೆಗಟ್ಟಿವೆ. ಅದ್ರ ಜೊತೆಗೆ ಈ ಅಡಿಗೆ ಸೋಡಾ ಅದನ್ನು ಅದರಿಂದಲೂ ಸಹ ನಾವು ಕೆಲವೊಂದು ಉಪಚಾರ ಮಾಡಿದೀವಿ, ಅದನ್ನು ಸಹ ತಡೆಗಟ್ಟಿದೆ. ಬಟ್ ಇಲ್ಲಿ ತೊಂದರೆ ಏನಪ್ಪ ಬರುತ್ತೆ ಅಂತಂದ್ರೆ ನಾವು ಶೇಖರಣೆ ಮಾಡಿದಾಗ ಒಂದು ವಾರಕ್ಕೆ ನಾವು ಅದನ್ನ ಉಪಯೋಗಿಸಬಹುದು ತಿನ್ನೋಕೆ, ಅಥವಾ ಒಂದೊಂದ್ಸಲ ಒಂದು ಆರು ತಿಂಗಳಾದ್ರೂ ಸಹ ಇರುತ್ತೆ. ಎಲ್ಲಿ ನಾವು ಅದನ್ನ ಶೇಖರಣೆ ಮಾಡಿ ಒಂದು ವಾರದಲ್ಲಿ ಇಲ್ಲ ಹತ್ತು ದಿನದಲ್ಲೇ ಅಲ್ಲಿ ತಿಂತೀವಿ, ಅಂತ ಸಂದರ್ಭದಲ್ಲಿ ನಮ್ಗೆ ಇಲ್ಲಿ ಪ್ರಶ್ನೆ ಉದ್ಭವ ಆಗುತ್ತೆ. ಏನಪ್ಪಾ ಅಂತಂದ್ರೆ ಅಲ್ಲಿ ಪೆಸ್ಟಿಸೈಡಲ್ ರೆಸಿಡ್ಯೂ ಡಿಟೆಕ್ಟ್ ಆಗ್ತಿರುತ್ತೆ, ಆದ್ರಿಂದ ನಾವು ಕಂಟಾಮಿನೇಷನ್ ಆಗಿ ನಾವು ಅದನ್ನ ಕಡಿಮೆ ಮಾಡಬಹುದು ಅಥವಾ ಉಪಚರಿಸಬಹುದು ಅನ್ನೋದಕ್ಕಿಂತ ಶೇಕಡಣೆ ಮಾಡಕ್ ಮೊದ್ಲೇ ಒಂದ್ ವಾರದ ತನಕ ಚೆನ್ನಾಗಿ ಬಿಸಿಲಲ್ಲಿ ನಾವು ಒಣಗಿಸಿದ್ದೆ ಆದಲ್ಲಿ ಶೇಕಡ 90% ಇದರ ಕಂಟಾಮಿನೇಷನ್ ನಾವು ಕಡಿಮೆ ಮಾಡಬಹುದು, ಕಲಬೆರಕೆಯನ್ನ ಕಡಿಮೆ ಮಾಡಬಹುದು. ಏನ್ ಹೇಳ್ತೀರಿ ನಮ್ಮ ರೈತರಿಗೆ ಅಫ್ಲೋಟಾಕ್ಸಿನ್ ಕಂಡಿಡಿತಕ್ಕಂತ ಏನಾದ್ರು ರೈತರ ಮಟ್ಟದಲ್ಲಿ ಗುರುತಿಸಬಹುದಾ? ಶೇಂಗಾ ಮತ್ತು ಇದರಲ್ಲಿ ಮೆಣಸಿನಕಾಯಿಲಿ ಏನಾದ್ರು ಕಣ್ಣಿಗೆ ನೋಡಿ ಅಂತವೆಲ್ಲ ತೆಗೆದು ಅವಾಗೆ ಮೊದಲ ಹಂತದಲ್ಲಿ ಕಂಟ್ರೋಲ್ ಮಾಡಬಹುದು ಸರ್? ಈಗ ಶೇಂಗಾದಲ್ಲಿ ಬಂತು ಅಂತಂದ್ರೆ ನಾವು ನೋಡ್ತು ಅಂದ್ರೆ ಸ್ವಲ್ಪ ಒಂದೊಂದು ಶೇಂಗಗಳು ಕಪ್ಪು ಕಪ್ಪು ಮಚ್ಚೆ ಕಾಣಿಸ್ತಾ ಇರುತ್ತೆ ಶೇಂಗಾ ಕಾಯಿ ಮೇಲೆ. ಆ ರೀತಿ ಕಪ್ಪು ಕಪ್ಪು ಮಚ್ಚೆ ಬಂದಿರುವಂತ ಶೇಂಗಗಳನ್ನ ಮತ್ತೆ ನಾವು ಕಿಳುವಾಗ ಶೇಂಗಾಕಾಯಿನ ಕಿಳುವಾಗ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿರ್ತವೆ, ಕಾಯಿಗೆ ಒಂದ್ ಸ್ವಲ್ಪ ಡ್ಯಾಮೇಜ್ ಆಗಿರ್ಬೋದು, ಅಂತ ಕಾಯಿಗಳನ್ನ ಸಾಧ್ಯವಾಗಿರೋದಿಲ್ಲ ನೋಡ್ಲಿಕ್ಕೆ. ಆ ರೀತಿ ಕಲರ್ ಮೇಲೆ ಮತ್ತೆ ಸೈಜ್ ಮೇಲೆ ಆ ಸಾಧ್ಯವಾದಷ್ಟು ನಾವು ಆ ಕಾಯಿಗಳನ್ನ ಬೇರ್ಪಡಿಸಿದ್ದೆ ಬೇರ್ಪಡಿಸಿದ್ದು ಅಂತಂದ್ರೆ ಅಲ್ಲಿ ನಾವು ಸೋಂಕಿನ ಪ್ರಮಾಣವನ್ನು ಕಡಿಮೆ ಹರಡುವಂತ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಅದೇ ರೀತಿ ಮೆಣಸಿನಕಾಯಿನಲ್ಲಿ ಇದರ ಪರಿಣಾಮ ಜಾಸ್ತಿ ಇದೆ ಸರ್, ಯಾಕಂದ್ರೆ ಇಲ್ಲಿ ಡ್ಯಾಮೇಜ್ ಆಗುವಂತ ಜಾಸ್ತಿ ಇರುತ್ತೆ. ಆದ್ರಿಂದ ಇಲ್ಲಿ ನಾವು ಸಾಧ್ಯವಾದಷ್ಟು ಕೇರ್ ನ ತಗೋಬೇಕಾಗುತ್ತೆ. ಒಂದು ಮಣ್ಣ ಮೇಲೆ ಒಣಗಾಕ್ಬಾರ್ದು, ಮತ್ತೆ ಒಣಗಾಕದ್ಮೇಲೆ ರಾತ್ರಿ ಹೊತ್ತು ನಾವು ಅದನ್ನ ಗುಪ್ಪೆ ಮಾಡ್ತೀವಲ್ಲ, ಸಾಧ್ಯವಾದಷ್ಟು ಗುಪ್ಪೆ ಮಾಡೋದನ್ನ ಕಡಿಮೆ ಮಾಡಿ ಅಲ್ಲೇನೆ ಟಾರ್ಪಲ್ ನ ಮುಚ್ಚಿಬಿಡ್ತು ಅಂತಂದ್ರೂ ಇದರದ ಸೋಂಕಿನ ಪ್ರಮಾಣವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಮಾಡಬಹುದು. ಮತ್ತೆ ಇನ್ನೊಂದು ಕಿವಿ ಮಾತು ಏನಪ್ಪಾ ಅಂದ್ರೆ ಸಾಧ್ಯವಾದಷ್ಟು ಬಿಸಿಲಿನಲ್ಲೇ ನಾವು ಅದನ್ನ ಒಣಗಿಸಬೇಕು ಡ್ರೈಯರ್ ಗಿಂತ. ಒಳ್ಳೇದು ಡಾಕ್ಟರ್ ಅಜಿತ್ ಕುಮಾರ್ ಅವರು, ಇದುವರೆಗೂ ಈ ಮೆಣಸಿನಕಾಯಿ ಹಾಗೂ ಶೇಂಗಾದಲ್ಲಿ ಅಫ್ಲೋಟಾಕ್ಸಿನ್ ಕಲಬೆರಕೆ ಯಾವ ರೀತಿ ಆಗ್ತಾ ಇದೆ, ಜೊತೆಗೆ ಇದಕ್ಕೆ ಬರಲಾರದಂತೆ ಏನ್ ಮಾಡಬೇಕು, ಬಂದಾಗ ಯಾವ ರೀತಿ ಮುನ್ನೆಚ್ಚರಿಕೆ ತಗೋಬೇಕು, ಹೇಗೆ ಸ್ಟೋರೇಜ್ ಮಾಡೋದಿರಬಹುದು, ಮತ್ತು ಆರೋಗ್ಯದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ ಇಂಥ ವಸ್ತುಗಳನ್ನು ನಾವು ಸೇವನೆ ಮಾಡೋದ್ರಿಂದ, ಪ್ರಾಣಿಗಳ ಸೇವನೆ ಮಾಡೋದ್ರಂತಕ್ಕಂಥ ವಿಚಾರವನ್ನು ಹಂಚ್ಕೊಂಡಿದ್ದಾರೆ. ಇಂಥ ವಿಚಾರವನ್ನು ನಮ್ಮ ರೈತ ಬಾಂಧವರು ಗಮನಿಸಿ ಆದಷ್ಟು ಈ ಅಫ್ಲೋಟಾಕ್ಸಿನ್ ಕಲಬೆರಕೆ ಆಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸೋದು ಬಹಳ ಮುಖ್ಯ. ವಿಷಯವನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಶೇಂಗಾ ಮತ್ತು ಮೆಣಸಿನಕಾಯಿಯಲ್ಲಿ ಅಫ್ಲೋಟಾಕ್ಸಿನ್ ಕಲಬೆರಕೆ ಮತ್ತು ಅದರ ದುಷ್ಪರಿಣಾಮಗಳು ಹಾಗೂ ನಿರ್ವಹಣೆ ಕುರಿತು ಡಾಕ್ಟರ್ ಅಜಿತ್ ಕುಮಾರ್ ಅವರ ಜೊತೆ ಸಂದರ್ಶನ ಕೇಳಿದರೆ ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 32-34 ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 22-24 ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 74-76% ಮತ್ತು ಕನಿಷ್ಠ ಆರ್ದ್ರತೆ 52-56% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 12-14 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮುನ್ಸೂಚನೆಯಂತೆ ಮುಂದಿನ 5 ದಿನಗಳು ಮಳೆಯಾಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡುಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರು ಹಾಯಿಸಬೇಕು. ಬಿತ್ತುವ ಮುನ್ನ ಬೆಳೆಗಳಿಗೆ ಬೀಜೋಪಚಾರ ಕೈಗೊಳ್ಳುವುದರಿಂದ ಅನೇಕ ಕೀಟ ಹಾಗೂ ರೋಗಗಳನ್ನು ತಡೆಯಬಹುದು. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆ ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡಬೇಕು. ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಕೊಳ್ಳಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಬೇಕು. ಶೇಂಗಾ ಬಿತ್ತನೆಯಲ್ಲಿ ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂಗೆ ಬಿತ್ತನೆಯ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರ ಮಾಡಬೇಕು. ಸೂರ್ಯಕಾಂತಿಯನ್ನು ಜೂನ್ ಜುಲೈ ತಿಂಗಳಲ್ಲಿ ಬಿತ್ತುವುದಾದರೆ ನಂಜಾಣು ರೋಗ ನಿರೋಧಕ ಶಕ್ತಿ ಹೊಂದಿದ RSFH 1887 ತಳಿಯನ್ನು ಬಿತ್ತಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 7:22. ಜನಪದ ಸಂಗೀತ. ತುಕನಟ್ಟಿ ಗ್ರಾಮದ ಸಕ್ರೆವ ರಾಮಪ್ಪ ಬೆಂಡೇವಾಡ್ ಮತ್ತು ಸಂಗಡಿಗರಿಂದ ಚೌಡಕಿ ಪದಗಳು. ಮೊದಲಿಗೆ ಪ್ರಕಟಣೆಗಳು. ಎಲ್ ಐ ಸಿ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ ಐ ಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಏನಾಯ್ತು, ಹಾವು ಕಚ್ಚಿದೆಯಾ? ಈಗಲೇ ಹತ್ತಿರದ ಆಸ್ಪತ್ರೆಗೆ ಹೋಗಿ. ಹಾವಿನ ಕಡಿತಕ್ಕೆ ಕೇವಲ ಆಸ್ಪತ್ರೆಯಲ್ಲೇ ಆರೈಕೆ. ಹಾವು ಕಚ್ಚಿದಾಗ ಮನೆಯಲ್ಲಿ ಕೈಮದ್ದು ಅಥವಾ ಉಪಚಾರ ಇಲ್ಲ. ಹಾವು ಕಚ್ಚಿದಾಗ ಜಾದು ಅಥವಾ ಮಾಯ ಮಾಡಬೇಕಾ? ಇಲ್ಲ, ತಕ್ಷಣ ಆಸ್ಪತ್ರೆಗೆ ಹೋಗಿ ಜೀವ ಉಳಿಸಿ. ಈ ಮಾಹಿತಿಯು ವೈದ್ಯಕೀಯ ಸಲಹೆ ಅಲ್ಲ. ಯಾವುದೇ ರೀತಿಯ ಆರೋಗ್ಯ ಸಂಬಂಧಿತ ಸಮಸ್ಯೆ, ಪ್ರಶ್ನೆ ಅಥವಾ ಕಾಳಜಿಗಳಿಗಾಗಿ ದಯವಿಟ್ಟು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಭಾರತ್ ಸೀರಮ್ಸ್ ಅಂಡ್ ವ್ಯಾಕ್ಸಿನ್ಸ್ ಲಿಮಿಟೆಡ್ ಹಾಗೂ ಮ್ಯಾನ್ಕೈಂಡ್ ಫಾರ್ಮಾ ಲಿಮಿಟೆಡ್ ವತಿಯಿಂದ ಜನಹಿತಕ್ಕೆ ಜಾರಿ. ಆ ಉಡಿಯ ತುಂಬ ದೇವ.